ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು. ಮಗ್ಗದ ಮನೆ, ಮೈಸೂರು, ರಾಮಕೃಷ್ಣ ನಗರ. ಮಗ್ಗದ ಮನೆ. ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಜನಪದ ಗೀತೆಗಳನ್ನ ಕೇಳೋಣ. ಕುಬನದಲ್ಲಿ ಜೋಕಾಲಿ ಆಡುವನು, ಸೂಜು ಮಲ್ಲಿಗೆ ಬಲ್ಲಿ ಚೆಲ್ಲು ತಮ್ಮೆರೆಯವನು. ಸುರಗಿ ಸಂಪಿಗೆ ಮೇಲೆ ಒತ್ತಿ ಒರಗವನು, ಮರುಗದ್ದವನ ಬಸುತ್ತಿ ಹೊದ್ದು ಮರುಗವನು. ಸುರಗಿ ಸಂಪಿಗೆ ಮೇಲೆ ಒತ್ತಿ ಒರಗವನು, ಮರುಗದ್ದವನ ಬಸುತ್ತಿ ಹೊದ್ದು ಮರುಗವನು. ಮರಿದೇವಾ ಮಾದೇವಾ ಮಾಯ್ಕಾರಮ್ಮದಪ್ಪ, ಮರಿದೇವಾ ಮಾದೇವಾ ಮಾಯ್ಕಾರಮ್ಮದಪ್ಪ, ಮರಿದೇವಾ ಮಾದೇವಾ ಮಾಯ್ಕಾರಮ್ಮದಪ್ಪ, ಮರಿದೇವಾ ಮಾದೇವಾ ಮಾಯ್ಕಾರಮ್ಮದಪ್ಪ. ಜಾಜಿ ಹುಬನದಲ್ಲಿ ಜೋಕಾಲಿ ಆಡೋನು, ಸೂಜು ಮಲ್ಲಿಗೆ ವಲ್ಲಿ ಚೆಲ್ಲು ತಮ್ಮೆರಿಯವನು. ಮೊಗ್ಗಲ್ಲಿ ತಲೆ ಇಟ್ಟು ಮಲಗೋನು, ಮಾವಿನ ಹಣ್ಣಲ್ಲಿ ಮುದ್ದಾಗಿ ಕುಂತವನು. ತಾವಾರೆ ಮೊಗ್ಗಲ್ಲಿ ತಲೆ ಇಟ್ಟು ಮಲಗೋನು, ಮಾವಿನ ಹಣ್ಣಲ್ಲಿ ಮುದ್ದಾಗಿ ಕುಂತವನು. ಗಂಧಾ ಕರಡಿಗೆಯಲ್ಲಿ ಗೊಂಬೆ ಎತ್ತಿದ್ದವನು. ಮಲೆಯ ಪ್ರಾಣ ಸುತ್ತು ಮಲೆಯ ಜಾಣ, ಜಾಜಿ ಉಬನದಲ್ಲಿ ಜೋಕಾಲಿ ಆಡೋನು, ಸೂಜು ಮಲ್ಲಿಗೆ ಬಲ್ಲಿ ಚೆಲ್ಲು ತಮ್ಮೆರೆಯವನು. ಜಾಜಿ ಉಬನದಲ್ಲಿ ಜೋಕಾಲಿ ಆಡೋನು, ಸೂಜು ಮಲ್ಲಿಗೆ ಬಲ್ಲಿ ಚೆಲ್ಲು ತಮ್ಮೆರೆಯವನು. ನಾಡ್ದವನು ಮುಂಗೊಂಡ ಕೊಂಡಾಕೆ ನಲ್ಕೊಂಡು ಬರುವವನು. ಗಂಡೂಲಿ ಮೇಲೇರಿ ಬ್ಯಾಟೆಯ ನಾಡ್ದವನು, ಮುಂಗೊಂಡ ಕೊಂಡಾಕೆ ನಲ್ಕೊಂಡು ಬರುವವನು. ಕೆಂಬರುಗನ್ ಹಿಡ್ಕೊಂಡು ಹಂಬಲ್ಲಿ ಕಡ್ದವನು. ಜಾಜಿ ಹೂವಿನ ಜಾಣ ಜೇನು ಮಲೆಯ ಪ್ರಾಣ, ಜಾಜಿ ಉಬನದಲ್ಲಿ ಜೋಕಾಲಿ ಆಡೋನು, ಸೂಜು ಮಲ್ಲಿಗೆ ಬಲ್ಲಿ ಚೆಲ್ಲು ತಮ್ಮೆರೆಯೋನು. ಸಣ್ಣಾರ ಎಡಬಲದಿ ಇಟ್ಟವನು, ಮೂಕ್ನಳ್ಳಿ ಮಾರಂಗೆ ಧೂಪಾವ ಕೊಟ್ಟವನು. ಬಸವಾಸೆ ಸಣ್ಣಾರ ಎಡಬಲದಿ ಇಟ್ಟವನು, ಮೂಕ್ನಳ್ಳಿ ಮಾರಂಗೆ ಧೂಪಾವ ಕೊಟ್ಟವನು. ಭೂಮಿಯ ಹಾಸ್ಕೊಂಡು ಆಕಾಶ ಹೊತ್ಕೊಂಡ, ಪಚ್ಚೆ ಮಲೆಯ ಜಾಣ ಪಾರಿ ಮಲೆಯ ಪ್ರಾಣ. ಜಾಜಿ ಉಬನದಲ್ಲಿ ಜೋಕಾಲಿ ಆಡೋನು, ಸೂಜು ಮಲ್ಲಿಗೆ ಬಲ್ಲಿ ಚೆಲ್ಲು ತಮ್ಮೆರೆಯವನು. ಸುರಗಿ ಸಂಪಿಗೆ ಮೇಲೆ ಒತ್ತಿ ಒರಗೋನು,